ಸಾಂಪ್ರದಾಯಿಕವಾಗಿ ಹೊಳೆಯುವ ಎಲ್ಲಾ ಭೀಮಾ ಶೋರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಚಂದುಕಾಕಾ ಸರಾಫ್ ಜುವೆಲ್ಸ್ ತೆಗೆದುಕೊಂಡು ಬಂದಿದ್ದಾರೆ ಮಾನ್ಸೂನ್ ಜುವೆಲ್ರಿ ಆಫರ್. ಪ್ರತಿಯೊಂದು ಆಭರಣದ ಖರೀದಿಯ ಮೇಲೆ ಖಚಿತ ಉಡುಗೊರೆ ಪಡೆಯಿರಿ. ಆಫರ್ 27 August 2025 ಮಾತ್ರ. ಆಫರ್ 5 ಗ್ರಾಮ್ಗಿಂತ ಹೆಚ್ಚಿನ ಆಭರಣಗಳ ಮೇಲೆ ಮಾತ್ರ ಲಭ್ಯವಿರುತ್ತದೆ. ನಿಯಮ ಮತ್ತು ಶರ್ತಗಳು ಅನ್ವಯಿಸುತ್ತವೆ. ಜಲವಾಯು ಉಪಶಮನ್ ಔರ್ ಅನುಕೂಲನ್ ಯಹ ಏಕ್ ಸಂದೇಶ ಹೈ ಯುನೆಸ್ಕೋ ಕಿ ತರಫ್ ಸೆ. ಹಮ್ ಸ್ವಚ್ಛ ಊರ್ಜಾ ಅಪನಾಕರ್ ಪೇಡೋ ಕಿ ಕಟಾಯಿ ರೋಕ್ ಕರ್ ಔರ್ ಜಂಗಲ್ ಔರ್ ಮ್ಯಾನ್ಗ್ರೋವ್ ಜೈಸೆ ಪ್ರಾಕೃತಿಕ ಇಲಾಕೋ ಕೋ ಸುಧಾರ್ ಕರ್ ಜಲವಾಯು ಪರಿವರ್ತನ್ ಕಾ ಸಾಮ್ನಾ ಕರ್ ಸಕ್ತೆ ಹೈ. ಉಪಶಮನ್ ಕಾ ಅರ್ಥ ಹೈ ಜಲವಾಯು ಪರಿವರ್ತನ್ ಕೆ ಕಾರಣೋ ಕೋ ಕಮ್ ಕರ್ನಾ. ಅನುಕೂಲನ್ ಕಾ ಮತ್ಲಬ್ ಹೈ ಇಸ್ಕೆ ಪ್ರಭಾವ ಸೆ ಬಚ್ನೆ ಕಿ ತಯಾರಿ ಕರ್ನಾ, ಜೈಸೆ ಕಿ ಭೋಜನ್ ಪಾನಿ ಔರ್ ಆಪದಾ ಪ್ರಬಂಧನ್ ಕೋ ಬೆಹತರ್ ಕರ್ನಾ, ಖಾಸ್ಕರ್ ಉನ್ ಸಮುದಾಯೋ ಕೆ ಲಿಯೆ ಜೋ ಇಸ್ಕೆ ಜೋಖಿಮೋ ಸೆ ಜ್ಯಾದಾ ಪ್ರಭಾವಿತ ಹೋತೆ ಹೈ. ಲೇಕಿನ್ ಇನ್ ಸಭಿ ಕೋಶಿಶೋ ಕೆ ಬಾವಜೂದ್ ಭಿ ಕುಚ್ ನುಕ್ಸಾನ್ ಹೋನಾ ನಿಶ್ಚಿತ ಹೈ. ಯಹ ಏಕ್ ಡರಾವನಿ ಸ್ಥಿತಿ ಹೈ. ಅಗರ್ ವರ್ತಮಾನ್ ಗತಿವಿಧಿ ಜಾರಿ ರಹಿ ತೋ ಇಸ್ ಸದಿ ಮೇ ವೈಶ್ವಿಕ ತಾಪಮಾನ 3 degrees Celsius ಸೆ ಜ್ಯಾದಾ ಬಢ್ ಸಕ್ತಿ ಹೈ. ಯಹ ಸಂದೇಶ ಯುನೆಸ್ಕೋ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಜನಪದ ಸಂಗೀತ ಕಾರ್ಯಕ್ರಮ. ಬಾಗಲಕೋಟದ ಕಲ್ಲಾಪುರ ಎಸ್ಕೆಯ ವಿರೂಪಾಕ್ಷ ಬಡಿಗೇರ್ ಹಾಗೂ ಸಂಗಡಿಗರಿಂದ ಭಜನಾ ಪದ. ಮಾಡಿದ ಮನೆಯೋ ಎಡಕಂಬದ ಇರಮಣಿ ಪಡ ಸಾಲಿಯೋ, ಆ ಬ್ರಹ್ಮ ಮಾಡಿದ ಮನೆಯೋ ಎಡಕಂಬದ ಇರಮಣಿ ಪಡ ಸಾಲಿಯೋ. ಬ್ರಹ್ಮ ಮಾಡಿದ ಮನೆಯೋ ಎಡಕಂಬದ ಇರಮಣಿ ಪಡ ಸಾಲೆಯೋ, ಆ ಬ್ರಹ್ಮ ಮಾಡಿದ ಮನೆಯೋ ಎಡಕಂಬದ ಇರಮಣಿ ಪಡ ಸಾಲೆಯೋ. ಸುಣ್ಣ ಹಚ್ಚಿದ ಮನೆಯೋ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಿದ ಸುಣ್ಣ ಹಚ್ಚಿದ ಮನೆಯೋ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಾರ ಮನೆಯೋ. ಹಸಿರು ಹಳದಿ ಕೆಂಪು ಮೇಲೆ ಹೊಳೆಯುವುದು ಕೆಲುವ ಸಿಸ್ತಿಲ ಕಾಣುವುದು ಸಿಸ್ತಿಲ ಕಾಣುವುದು ಬ್ರಹ್ಮ ಮಾಡಿದ ಮನೆಯೋ ಎಡಕಂಬದ ಇರಮಣಿ ಪಡ ಸಾಲೆಯೋ, ಬ್ರಹ್ಮ ಮಾಡಿದ ಮನೆಯೋ ಎಡಕಂಬದ ಇರಮಣಿ ಪಡ ಸಾಲೆಯೋ. ಬ್ರಹ್ಮನ ಮನೆ ಸುಖವೋ ಒಮ್ಮೆ ನೋಡಿದ ಕಡಕೋಲದ ಮನೆ ಬ್ರಹ್ಮನ ಮನೆ ಸುಖವೋ ಒಮ್ಮೆ ನೋಡಿದರ ಕಡಕೊಳ್ಳದ ಮಾಡಿ ವಾಳನು ಆರು ಅಳಿದು ತಾಣು ಮೂರು ತಿಳಿ ಮನೆಯೋ ಎಡ ಕಂಬದ ಮನೆ ಪಡ ಸಾಲೆಯೋ ಬ್ರಹ್ಮ ಮಾಡಿದ ಮನೆಯೋ ಎಡ ಕಂಬದ ಮನೆ ಪಡ ಸಾಲೆಯೋ